ಕೇಳಿದ್ರಲ್ಲ ಕೇಳೋಕ್ರೆ, ಇಲ್ಲಿವರೆಗೆ ಲಂಬಾಣಿ ಹಾಡುಗಳನ್ನು ಕೇಳಿದ್ರಿ. ಲಂಬಾಣಿ ಜನಾಂಗ ಸಾಕಷ್ಟು ತನ್ನದೇದಂಥ ಒಂದು ಸಂಸ್ಕೃತಿಯನ್ನು ಹೊಂದಿದ್ದು, ಗುಡ್ಡಗಾಡುಗಳಲ್ಲಿ ಅಥವಾ ಒಂದು ದೂರ ಇರುವಂತಹ ಒಂದು ಪ್ರದೇಶಗಳಲ್ಲಿ ವಾಸಿಸುವಂತಹ ಒಂದು ಜನ. ಇಲ್ಲಿ ಕೃಷಿಯೇ ಮುಖ್ಯವಾದಂತಹ ಒಂದು ಉದ್ಯೋಗ. ಕೆಲವೊಂದು ಜನರಿಗೆ ಕೃಷಿ ಭೂಮಿಯ ಒಂದು ಲಭ್ಯತೆ ಕಡಿಮೆ ಇದೆ. ಇದ್ದವರು ಕೂಡ ಈ ಕೆಲವರು ನಮ್ಮ ಕಣ್ಣ ಮುಂದೆ ಕಾಣ್ತಾರೆ. ಆದರೂ ಕೂಡ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಲಂಬಾಣಿ ಸಂಖ್ಯೆ ಲಿಂಗಸ್ಕೂರು ತಾಲೂಕಿನಲ್ಲಿ ಸಾಕಷ್ಟು ತಾಂಡಗಳಿದ್ದಾವೆ. ಜನಾಂಗ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿಯನ್ನು ಆಗ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು, ಮೂಲಭೂತ ಸೌಕರ್ಯಗಳು ಸಿಗಬೇಕು. ಈ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಸದುಪಯೋಗವನ್ನು ಪಡ್ಕೋಬೇಕು. ಇದ್ದುದ್ರೂ ಕೂಡ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಜನರಿಗೆ ಅನುಷ್ಠಾನ ಕೆಲವೊಂದು ಕಡೆ ಆಗ್ತಿರಲ್ಲ. ಇವತ್ತಿನ ದಿನ ಲಿಂಗಸ್ಕೂರು ತಾಲೂಕಿನ ಕೆಸರಟ್ಟಿ ತಾಂಡದ ರೈತ ಮಹಿಳೆಯರು, ಈ ರೈತ ಕೂಲಿಕಾರ ಮಹಿಳೆಯರು, ಅವರ ಒಂದು ಕೃಷಿ ಅನುಭವಗಳನ್ನು, ಅವರ ಒಂದು ಬದುಕಿನ ಒಂದು ಕೆಲವೊಂದು ವಿಷಯಗಳನ್ನು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಪ್ರಾರಂಭದಲ್ಲಿ ಮೋತಿಬಾಯಿ ಎನ್ನುವರು, ಇವರು ಕೃಷಿ ಕೂಲಿ ಕಾರ್ಮಿಕರು, ಅವರ ಒಂದು ಅನುಭವಗಳನ್ನು ತಿಳ್ಕೊಳ್ಳೋಣ. ಮೋತಿಬಾಯಿ ಅವರೇ, ನೀವು ಎಷ್ಟು ವರ್ಷಗಳಿಂದ ಈ ಕೂಲಿ ಕೆಲಸವನ್ನು ಮಾಡ್ತಿದ್ರಿ? ನಿಮಗೆ ಭೂಮಿ ಇದೆ ಅಂತ ಹೇಳ್ತೀರಿ? ನಾವು ಮೊದಲಿಂದ ಕೂಲಿ ಕೆಲಸನ ಮಾಡ್ತೀವಿ. ನಾವು ಕೂಲಿ ಕೆಲಸನ ಮಾಡ್ತೀವ್ರಿ, ಬಾ ದಿವಸ ಆತಿ. ನಾವು ಬರೀ ಕೂಲಿನ ಮಾಡ್ಕೊಂಡು ದುಡ್ಕೊಂಡು ತಿಂತೀವಿ. ನಮ್ದೇನು ಒಂದೇ ಎಕರೆ ಹೊಲ ಐತ್ರಿ. ನಾವು ಮನೆ ಮಕ್ಕಳು ಬರೀ ಜಗ್ಗಿ ಅದಾವ ನಮ್ಮ, ಬರೀ ಕೂಲಿನ ಮಾಡ್ತೀವ್ರಿ ನಾವು. ಎಲ್ಲೆಲ್ಲಿ ಕೂಲಿ ಹೋಗ್ತೀರಿ ನಿಮ್ ಕೆಸರಟ್ಟಿ ತಾಂಡದಿಂದ? ಎಲ್ಲೆಲ್ಲಿ ಹೋಗ್ತೀರಿ? ಇಲ್ಲಿ ತೋಟದಾಗ ಬರ್ತೀವ್ರಿ. ಎಲ್ಲಿ ಬೇಕಲ್ಲಿ ಹೋಗ್ತೀವ್ರಿ ನಾವು. ಹೊಲ್ದಾಗ ಓಡ್ರ ಕೆಲ್ಸಕ್ಕ ಎಲ್ಲಿ ಕರ್ದಲ್ಲಿ ಹೋಗ್ತೀವಿ. ಈ ಊರು ಬಿಡಿಸಿದ್ರೆ ಇನ್ನೊಂದು ತಲೆ ಹೋಗ್ತೀವ್ರಿ. ಎಷ್ಟು ಕೊಡ್ತಾರೆ ನಿಮಗೆ ಒಂದ್ ದಿನಕ್ಕ? ಒಂದ್ ದಿವ್ಸಕ್ಕೆ 100 ರೂಪಾಯಿ ಕೊಡ್ತಾರ್ರಿ ಕೂಲಿ ನಮಗ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗ್ತೀರಿ, ಎಷ್ಟು ಗಂಟೆಗೆ ಒಳ್ಳೆ ಬರ್ತೀರಿ ಮನೆಗೆ? ನಾವು 10 ಗಂಟೆಗೆ ಬರ್ತೀವ್ರಿ, 6 ಹೋಗ್ತೀವಿ ಮನೆಗೆ. 6 ಗಂಟೆ ತನ ದುಡಿಬೇಕ್ರಿ 100 ರೂಪಾಯಿದಾಗ. ನಿಮಗ ಮತ್ತೆ ನಿಮ್ಮ ಭೂಮಿಯಲ್ಲಿ ನಿಮ್ಮ ಮನೆ ಯಜಮಾನರು ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ? ಅವರಿಗೆಲ್ಲ ಸಾಲಿ ಕಳಿಸ್ತೀರಿ ಹೆಂಗೆ? ಸಾಲಿಗಾದಾರಿ ನಮ್ಮ ಮಕ್ಕಳೆಲ್ಲ, ನಾವು ಗಂಡ ಹೆಡ್ತಿ ದುಡ್ದ ಸಾಲಿ ಕಲ್ಸಾಕತ್ತೀವಿ ಮಕ್ಕಳೀಗ. ಬರೀ ಹೆಣ್ಮಕ್ಳಾರ ನನಗ. ಎಷ್ಟು ಜನ ಮಕ್ಕಳ ಮನೆಗೆ? ನನಗ 6 ಮಂದಿ ಹೆಣ್ಮಕ್ಳಾರ್ರಿ. ಹೆಣ್ಮಕ್ಳಿಲ್ಲ? ಇಲ್ಲ, ನಾವು ಬರೀ ಕೂಲಿ ಮಾಡಿ ಸಾಲಿ ಕಲ್ಸಾಕತ್ತೀವಿ ನಾವು ಮಕ್ಕಳೀಗ. ಎಷ್ಟನೇ ಕ್ಲಾಸ್ ಓದ್ತಾರೆ ಮಕ್ಕಳು? ಎಲ್ಲಿ ಓದಿಸ್ತೀರಿ? ನಾವು ಇಲ್ಲಿ ಲಿಂಗ್ಸೂರು ಓದ್ತಾವ್ರಿ, ಮತ್ತೆ ಟಿಪ್ಟೂರ್ ಹೋಗ್ಯಾರ್ರಿ, ಇಲ್ಲಿ ಅಡಿಬಾಯಿ ಮುರಾರ್ಜಿಗೆ ಹೋಗ್ಯಾರ್ರಿ, ಇಲ್ಲಿ ಲಿಂಗ್ಸೂರು ಓದ್ತಾರ ಒಂದಿಬ್ಬರ. ಎಲ್ಲರಿಗೂ ಸಾಲಿ ಓದ್ಸಾಕತ್ತೀವಿ? ಹಾ, ಎಲ್ಲರಿಗೂ ಸಾಲಿ ಓದ್ಸಾಕತ್ತೀವಿ. ಇಬ್ಬರದ ಲಗ್ನ ಮಾಡಿ ಕೊಟ್ಟಿವಿ. ಅಂತಂದ್ರೆ ನೀವು ಕೂಲಿ ಮಾಡಿ ಇಷ್ಟೆಲ್ಲ ಮಾಡಾಕತ್ತೀವಿ? ಹಾ, ಕೂಲಿ ಮಾಡೇ ಮಾಡಾಕತ್ತೀವಿ ನೋಡ್ರಿ. ಬೇರೆ ಕಡೆ ದುಡಕ್ ಹೋಗಂಗಿಲ್ಲ? ಗೋವಾ, ಮಹಾರಾಷ್ಟ್ರ, ಬಾಂಬೆ ಹೋಗ್ಯಾರ್ರಿ. ಗಣಮಕ್ಕಳು ಅಲ್ಲೇ ಅದಾರ್ರಿ, 3 ವರ್ಷ ಆಯ್ತಿ ಈಗ. ಹೋಗ್ತಾರ ಬರ್ತಾರ, 2 ತಿಂಗಳಿಗೆ 6 ತಿಂಗಳಿಗೆ ಒಮ್ಮೆ ಬರ್ತಾರ ಹೋಗ್ತಾರ. ಗಣಮಕ್ಳು ಹೋಗ್ತಾರ ದುಡಿಯಕ? ಹಾ, ಗಣಮಕ್ಳು ಒಬ್ಬರ ಹೋಗ್ತಾರ್ರಿ. ಅಲ್ಲಿ ಮತ್ತೆ ಇಲ್ಲಿ ನಮ್ಗ ಇಲ್ಲೇ ದುಡಿಬಹುದಲ್ಲ, ಅಲ್ಲೇ ಕಳ್ಸಿರ ಅವ್ರಿಗೆ? ಇಲ್ಲಿ ಇಲ್ಲರಿ ದುಡುಕಿ, ಗಣಮಕ್ಳಿಗೆ ಇಲ್ಲಿ ಇಲ್ಲ. ಬಿಗಾರಿ ಕೆಲಸ ಮಾಡ್ತಾರ್ರಿ, ಏನ್ ಒಕ್ಕಲ್ತನ ಇಲ್ಲ ಏನಿಲ್ಲ. ಇಲ್ಲಿ 200 ರೂಪಾಯಿ ಕೊಟ್ರಿ ಅಷ್ಟ, ನಾವು ಮಕ್ಕಳಿಗೆ ಶಾಲಿ ಕೆಲಸ ಮೇನ ಅಂತ ಅಲ್ಲಿ ಹೋಗಿವ್ರಿ ನಾವು. ಬಿಗಾರಿ ಕೆಲಸ ಅಂತಂದ್ರೆ ಮನೆ ಕಟ್ಟ ಕೆಲಸ? ಇಲ್ಲ ಇಲ್ಲ, ಮಾಲ್ ಪಾಲ್ ಕೆಲಸ ಅದ. ಕಂಕರ್ ಕೆಲಸ, ಸಿಮೆಂಟ್ ಕೆಲಸ? ಇಲ್ಲ ರೀ, ಹೆಲ್ಪರ್ ಕೆಲಸ ಮಾಡ್ತಾರ ಅವ್ರ. ದಿವ್ಸ ಕಾಮಿ ಆಯ್ತಾತಾಗ ಅಲ್ಲಿ ಬಾಳ ದಿವ್ಸ ಆತಿ ಸೇರ್ಕೊಂಡ್ ನಾವು ಅಂತ ಅಲ್ಲಿ ಹೋಗಿ. ಅಂತಂದ್ರೆ ನಿಮ್ ಗಂಡ್ ಮಕ್ಕಳು ಪೂನ ಬಾಂಬೆಯಲ್ಲಿ ಇರ್ತಾರೆ, ನೀವು ಇಲ್ಲಿ ಒಬ್ರ ಇದ್ರಿ? ಹಾ, ಒಬ್ಬರ ಇದ್ದೀವ್ರಿ ನಾವು. ಮಕ್ಕಳ ಮರಿ ನೋಡ್ಕೊಂಡ್ ಕಾಸಿ ಇಲ್ಲಿ ಇದ್ದೀವಿ ನಾವು. ನಿಮ್ಗೆಲ್ಲ ಮನೆ ಏರಕ್ಕೆ ಚಲೋ ಅದಾಮೇಲ? ಹಾ, ಮನೆ ಆಯ್ತ್ರಿ, ಮನೆ ಹಾಕ್ಸಿವಿ. ಮತ್ ನಿಮಗ ಏನಾರ ಈ ಜನತಾ ಮನೆಗಳು ಸಿಗ್ತವೆ ನಿಮಗೇನಾದ್ರು ಈ ಸರ್ಕಾರದಿಂದ ಸೌಲಭ್ಯ ಏನಾರ ಸಿಕ್ಕವ? ಏನ್ ಸಿಕ್ಕಿಲ್ರಿ ನಮಗ, ಗೌರ್ಮೆಂಟ್ ಏನ್ ಇಲ್ರಿ. ಒಂದ್ ರೂಪಾಯಿದ ಆಧಾರ ಇಲ್ಲ ನಮಗ ಗೌರ್ಮೆಂಟ್ದ. ಒಂದ್ ರೂಮ್ ಮಾಡಿಸಿವಿ, ಕೈಲೆ ರೊಕ್ಕ ಕೊಟ್ಟ ಮಾಡಿಸ್ಬೇಕು ಅಂತ ಕಾಸಿ 3 ವರ್ಷ ಆತ್ರಿ ಈಗ. ಅದನ್ನ ಮಾಡಿಸಿ ರೊಕ್ಕ ಮಾಡಿಸ್ರಿ, ರೊಕ್ಕ ಮಾಡಿಸ್ರಿ ಅಂತ ಹೇಳಾಕತ್ತೀವಿ. ಯಾರು ಮಾತು ಕೇಳಾಕ ತಯಾರಿಲ್ಲ ಅಂತ ನಿನ್ನೆ ಕಾರ್ಡ್ ಕೊಟ್ಟಿನಿ ನಮ್ಮ ಇದ್ನಾಗ. ಪಾಸ್ಬುಕ್ ಎಲ್ಲ ಮಾಡಿಸಿನಿ, ಕೂಲಿ ಕಾರ್ಡ್ ಅಂತ ಕೊಟ್ಟಿದ್ರಿ ಮೊದಲ. ಆ ಕೂಲಿ ಕಾರ್ಡ್ ಕೊಟ್ಟಿದ್ದಾಗ ಅಕೌಂಟಿಗೆ ಹಾಕಿ ಬುಕ್ ಮಾಡಿಸಿಕೊಟ್ಟಾರ ಅವ್ರು. ಬ್ಯಾಂಕ್ ಅಕೌಂಟ್ ಅವ್ರು ಮಾಡಿಸಿಕೊಟ್ಟಾರ ನನಗೆ. ರೈತ ಮಹಿಳೆ ದೇವಿ ಅಂತೇಳಿ, ನಿಮ್ಗೆ ಭೂಮಿ ಇದೆ, ನಿಮ್ದು ಸ್ವಂತ ಎಷ್ಟು ಎಕರೆ ಜಮೀನ್ ಇದೆ? ನಮ್ದೊಂದು 3 ಎಕರೆ ಐತ್ರಿ. 4 ಮಂದಿ ಮಕ್ಕಳ ಅದಾರ, 4 ಮಂದಿ ಮಕ್ಕಳೆಲ್ಲ ಇಬ್ಬರು ಪುಣ್ಯದಾಗ ಅದಾರ, ಇಬ್ಬ ಒಬ್ಬತ್ತ ಇಲ್ಲೇ ಅದಾನ. ಮಕ್ಕಳು ಸಾಲಿ ಓದ್ತಾರ್ರಿ, ಮಾಮಕ್ಕಳ ಗಂಡ್ಮಕ್ಕಳ ಮಾಮಕ್ಕಳ ಧಾರವಾಡದಾಗ ಅದಾರ, ಓದ್ತಾರ್ರಿ ಧಾರವಾಡದಾಗ ಓದಾಕತ್ಯಾರ. ಒಬ್ಬತ ಶಿವಮೊಗ್ಗದಾಗ ಅದಾನ ಮಗ, ಆತ್ನ ಶಾಲಿ ಓದ್ತಾನ. ಅವ್ರು ಏನ್ ಓದ್ತಾರ ಏನ್ರಿ ನಮ್ಗ ಗೊತ್ತಾಗಲ್ರಿ ಸರ್. ದುಡಿಯೋದು ಇಷ್ಟೇ ಗೊತ್ತ್ರಿ, ದುಡಿಯೋದು ಕಷ್ಟ ಬಿಟ್ಟು ಮಕ್ಕಳಿಗ ಪುಣೆ ಬೊಂಬಾಯಿ ಅಡ್ಡಾಡಿ ಎಲ್ಲ ಹೊಟ್ಟಿಗ. ನಿಮಗ ಅಂದಾಜ್ ಎಷ್ಟು ವರ್ಷ ಕಾಣಿಸ್ತದೆ ನಿಮ್ಗೆ? ಎಷ್ಟು ವರ್ಷ ಆಗೈತೆ ನಿಮ್ಗೆ? ನಮ್ಗಾಗೈತ್ರಿ ಒಂದ್ 50 ವರ್ಷ. ಕೂಲಿ ಮಾಡ್ತೀರಿ? ಕೂಲಿನ ಮಾಡ್ತೀವಿ ನೋಡ್ರಿ, ಯಾರಿಗ ನೌಕರಿ ಇಲ್ಲ ನಮ್ಮಂದಿಗ. ಆವಾಗ ನಮ್ಮ ಮಕ್ಕಳು ನಮ್ಮ ಗಂಡ್ರ ಹಿರಿಯರು ಮಂದಿ ಹೊಲ ಮಾಡ್ತಿದ್ರ, ಒಕ್ಕಲ್ತನ ಮಾಡ್ತಿದ್ರ, ಎರಡು ಎತ್ತು ಇಟ್ಕೊಂಡಿದ್ದೀವಿ. ನಮ್ಮ ಕೈಲಿ ಆಗಾಗಿಲ್ಲ, ಮಕ್ಕಳು ಎಲ್ಲಿ ಎಲ್ಲಿ ಬೇಕಲ್ಲೇ ದುಡ್ಯಾಕ ಹೋಗ್ಬಿಟ್ರು. ಅದಕ್ಕೆ ನಾವು ಬಿಟ್ಕೊಟ್ಟ ನಮ್ದೊಂದಿಟ್ಟು 3 ಎಕರೆ ಭೂಮಿ ಐತ್ರಿ, ಪಾಲಿಗೆ ಕೊಟ್ಟಿವಿ. ಅದ್ರಾಗ ಅರ್ಧ ಸಿಕ್ಕಿತ್ತ ನಾವು ಊಟ ಮಾಡ್ಕೊಂಡು ನಾವು ಅದೀವಿ ನೋಡ್ರಿ ಗಂಡ ಇರ್ತೀವಿ. ಮತ್ತೆ 3 ಎಕರೆ ಭೂಮಿಯಲ್ಲಿ ನೀವು ಸ್ವಂತ ಮಾಡಬಹುದಲ್ಲ ಒಕ್ಕಲ್ತನ? ನಮ್ಗೆ ಆಗಾಗಲ್ರಿ, ಮಕ್ಕಳೆಲ್ಲ ದುಡ್ಯಾಕ ಹೋಗ್ಯಾರ, ಒಂದೊಂದ ಮೇಲೆ ಆದಾರ. ಮಕ್ಕಳು ಇಲ್ಲಿ ಇದ್ರ ಮಾಡ್ತಾರ, ಮಕ್ಕಳು ಮಾಡಾಗಿಲ್ಲ. ಮತ್ತೆ ಕೂಲಿ ಕೆಲಸ ಮಕ್ಕಳಿಗೆ ಓದಿಸೋದು, ಅನಂತರ ನೀವು ಅಡಿಗೆ ಕೆಲಸ ಈಗ ಹೋಗಿ ಬೆಳಿಗ್ಗೆ ಬರ್ತೀರಿ, ಇವೆಲ್ಲ ಹೆಂಗ್ ಮಾಡ್ಕೋತೀರಿ? ನಾವ ಮಾಡ್ಕೋಬೇಕು ರೀ, ಕಷ್ಟ ಬಿಟ್ಟು ಮಾಡ್ಕೋಬೇಕು ರೀ. ನಾವು ಮಾಡ್ಸೋಳಕ ನಮ್ಮ ಹೊಟ್ಟೆ ಮಾಡಿಸ್ತಾ ಐತ್ರಿ, ಏನ್ ಮಾಡಮ್ಮ, ಭಾರಿ ಕಷ್ಟ ಐತ್ರಿ. ನಮ್ಮ ಒಬ್ರಿಗಂತ ಒಬ್ರಿಗಿಲ್ಲ, ನಮ್ ತಂಡದ ಊರಿಗ ಅಷ್ಟ ಕಷ್ಟ ಐತ್ರಿ. ಮತ್ತೆ ಈಗ ಒಂದ್ ವಾರದ 7 ದಿವಸ ನಿಮ್ಗೆ ಕೂಲಿ ಸಿಗ್ತದ? 7 ದಿವಸ ದುಡ್ದ್ರ 200 ಕೊಡ್ತಾರ್ರಿ, 6 ದಿವಸ ದುಡ್ದ್ರ 600 ಕೊಡ್ತಾರ, 5 ದಿವಸ ದುಡ್ದ್ರ 5 ದಿವಸ ಕೊಡ್ತಾರ. ಇಷ್ಟಾಯ್ತ್ರಿ ನಮ್ದು ಊರಿಂದ ಭಾರಿ ಅನುಭೋಗ ಐತ್ರಿ. ಒಬ್ರಿಗೆ ನೌಕರಿ ಆಗಿಲ್ಲ, ಒಬ್ರಿಗೆ ಮಂದಿಗೆ ಏನ ಗೌರ್ಮೆಂಟ್ ಅಂದ ಆಶಾವಿನ ಇಲ್ಲ, ಒಂದು ಮನೆಗಳು ಇಲ್ಲ. ನಾವು ಸ್ವಂತ ಮನೆ ರೊಕ್ಕ ಕೊಟ್ಟು ಕೊಟ್ಟು ನಾವು ಹಾಕ್ಸ್ಕೊಂಡಿವ್ರಿ. ಮತ್ತೆ ನಿಮ್ಮ ಊರಾಗ ಸಾಲಿ ಇದಾವ? ಸಾಲಿ ಐತ್ರಿ, ಅಂಗನವಾಡಿ ಐತ, ಸಾಲಿ ಐತ, ಎಲ್ಲ ಒಟ್ಟ ಐತ್ರಿ ಸರ್. ಮತ್ತೆ ಈಗ ನಿಮ್ಮ ಮೊಮ್ಮಕ್ಕಳಿಗೆ ಎಲ್ಲ ಈಗ ಸಾಲಿ ಕಳ್ಸ್ಬೇಕು ನೀವು ದಿನ? ನಮ್ಮ ಮೊಮ್ಮಕ್ಕಳು ಎಲ್ಲಾರು ಹೆಣ್ಮಕ್ಳ ರೀತಿಲಿ ಇದ್ದ 5 ವರ್ಷದ ಹುಡುಗರು ಸಾಲಿ ಓದ್ತಾರ ಈಗ. ನೀವು ಮೊದಲಿನ ಮೋಟ ಮಂದಿನ ಹೋಗಿಲ್ಲ? ಮೊದಲ ನಮ್ಮ ಮಕ್ಕಳ 4 ಮಂದಿ ಗಂಡ್ ಮಕ್ಕಳಿಗ್ರಿ. ಈಗ ನನ್ನ ಸಣ್ಣ ಮಗಗ ನಾವ್ ಅಣ್ಣಾರ ಓದಿಸ್ತಾಕತ್ಯಾರ. ನಮ್ಮಿಂದ ಆಗಿಲ್ರಿ, ನಾವು 2 ರೂಪಾಯಿ ದುಡಿಯೋದಕ್ಕ ನಮ್ಮ ಹೊಟ್ಟೆ ತುಂಬಾದಕ್ಕ ನಮ್ಗೆ ಸರಿಯಾತಿ. ಸಾಲಿ ಪಾಲಿ ಏನು ಓದಿಸಿಲ್ರಿ, ಹಂಗೆ ಕೂಲಿ ಕಾರ್ ಮಂದಿಯಾಗಿ ಇದ್ಕೊಂಡ್ಕೊಂಡು ತಿಂತಾರ ನೋಡ್ರಿ. ದೇಶದ ಮೇಲೆ 1 ರೂಪಾಯಿ ತಿಂದ್ರೆ 1 ರೂಪಾಯಿ ಹಿಂದಕ್ಕೆ ಇಟ್ಟು ಮಕ್ಕಳಿಗೆ ಸಾಲಿ ಓದಿಸ್ತಾರ. ಕಷ್ಟ ಐತ್ರಿ ನಮ್ಮ ಊರಿಗೆ. ಮತ್ತೆ ನಿಮ್ಮ ಊರಾಗ ಏನೇನು ಸಮಸ್ಯೆ? ಮತ್ತೆ ನೀರಿನ ವ್ಯವಸ್ಥೆ ಎಲ್ಲ ಅದ ಕುಡಿಯಕ? ನೀರಿನ ವ್ಯವಸ್ಥೆ ಎಲ್ಲ ಐತ್ರಿ, ಲೈಟ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ ಐತ್ರಿ. ಅಂದ್ರ ಏನ್ ಆಸ್ತಿ ಎಂಬುದ ಗೋರ್ಮೆಂಟಿಂದ ನಮ್ಗೆ ಏನ್ ಉಪಯೋಗ ಇಲ್ರಿ. ಮತ್ ನಿಮಗೆಲ್ಲ ಮನೆ ಮನೆಗೆ ಪೈಖಾನೆ ಅದಾವ? ಮನೆಗನಿಗೆ ಪೈಖಾನೆ ಇಲ್ರಿ. ಈಗ ಮಾಡಿಸ್ತೀವಿ ಅಂತ ಕಾಸ ಅಂತಾರ, ಯಾವಾಗ ಏನ್ರಿ? ಸ್ವಚ್ಛ ಐತಿ ಮೂರ್ ತಾಂಡ ಕೆಸರಟಿ ತಾಂಡ ಸ್ವಚ್ಛ ಐತ್ರಿ. ಗಲೀಜ್ ಗಲೀಜ್ ಎಲ್ಲ ಮಾಡೋದು ಏನ್ ಇಲ್ರಿ. ಎಲ್ಲ ಮಂದಿಗೆಲ್ಲ ಸುಧಾರಿಸ್ಯಾರ? ಸುಧಾರಿಸ್ಯಾರ ಏನ್ ಸುಧಾರಿಸ್ಯಾರ್ರಿ? ಹಂಗೆ ಎಲ್ಲ ಮಕ್ಕಳ ಸಾಲ ಓದ್ತಾರೆ, ಕುಡಿಯೋದು ಎಲ್ಲ ಗಲಾಟೆ ಮಾಡೋದೇನಿಲ್ಲ. ಕುಡಿತಾರ, ಇದ್ದ ರೊಕ್ಕಿದ್ದಾರ ಕುಡಿತಾರ. 2 ರೂಪಾಯಿ ದುಡಿಯೋದೈತೆ, 4 ರೂಪಾಯಿ ಸಂಜೆ ಆಡಿದ್ ನಮ್ಮ ಗೋರ್ಮೆಂಟ್ನಾಗ ಆಯ್ತಾ ಐತಲ್ರಿ, ಅದು ಬಿಡ್ತಾರೇನ್ರಿ? ದಣ್ಕೊಂದ್ಸಂತಾನ 2 ರೂಪಾಯಿ ದುಡಿಯೋದೈತ, 1 ರೂಪಾಯಿ ಕೊಟ್ಟು ಕುಡಿಯೋದೈತ. ಇಲ್ಲ, ಇದು ತಪ್ಪಲ್ಲ, ದುಡಿದು ಮಕ್ಕಳಿಗೆ ಮಾಡ್ಬೇಕು, ಉಳಿಸ್ಬೇಕು. ಮಾಡ್ಬೇಕು ರೀ, ನಾವ್ ದಣ್ಕೊಂದಿ ಮನ್ಯಾಗ ಹೆಣ್ಮಕ್ಳ ಅಂದ್ರ ಗುದ್ದಾಡಾಕ್ತಾರ. ನಮ್ಗ ಬೇಕಲ್ಲ, ಸಂಜೆ ತನ ದುಡ್ದು ಒಬ್ಬರ ಕೈಯಾಗ ದುಡ್ದು ಬರ್ತೀವಿ. ನಮ್ಗ ಏನ ದಣಕಿ ಇದ್ದಾಗ ಒಂದ ಕುಡಿತಾರ್ರಿ. ಮತ್ತೆ 100 ರೂಪಾಯಿ ಸಾಲ ನಿಮ್ಗೆ ಒಂದಿನ ಕೂಲಿ ಏನ್ ಸಾಲ್ತಾಯ್ತ್ರಿ ಸರ್? ಹೆಂಗಾಯ್ತ? ಏನ್ ಕಾಯಿಪಲ್ಲೆ ಸಸ್ತಾಯ್ತ, ಬೇಳಿ ಸಸ್ತಾಯ್ತ, ಏನ್ ಸಸ್ತಾಯ್ತ? ಸುಮ್ಕೆ ಸಾಲಾಗಿಲ್ಲ, ತಿಪ್ಪಲ ಮಳಿ ಇಲ್ಲ, ಮಾರಿಲ್ಲ, ಬಿತ್ತಬೇಕಂದ್ರ ಬೆಳಿ ಇಲ್ಲ. ನಮ್ ಕಡೆ ಏನೇನಿಲ್ರಿ, ಯಾರು ನಮ್ ತಂಡದಾಗ ಹಿಂಗ್ ಬುಕ್ ಹಾಕಿಲ್ರಿ, ನಾವು ಬಿತ್ತಿಲ್ಲ. ಇನ್ನೊಬ್ರು ಲಂಬಾಣಿ ಮೇಲೆ ಕೆಲವೊಂದಿಷ್ಟು ವಿಚಾರವನ್ನ ಹಂಚ್ಕೋತಾರೆ. ಏನಮ್ಮ ನಿನ್ನ ಹೆಸರು? ಭೀಮಮ್ಮ. ಭೀಮಮ್ಮ, ಎಷ್ಟು ವರ್ಷದಿಂದ ಕೆಲಸ ಮಾಡಕತ್ತೀರಿ? ಕೂಲಿ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾವೀಗ ಒಂದು ಹುಟ್ಟಲ್ಲಿದೆ ಮಾಡ್ತೀವ್ರಿ ಕೂಲಿ ಕೆಲಸ. ಕೂಲಿ ಕೆಲಸ ಅಂದ್ರೆ ಏನೇನು ಕೆಲಸ ಮಾಡ್ತೀರಿ? ಹೊಲದೊಳಗೆ ಏನೇನು ಕೆಲಸಗಳನ್ನು ಮಾಡ್ತೀರಿ? ಈ ಬಪ್ಪಾಯಣದಾಗದಾರಿ, ಈ ಹೊಲ್ಗಳು ಶೇಂಗಾನು ಚಜ್ಜಿವು ಬೇಳಿವು ಮಾಡ್ತೀವ್ರಿ. ನಮ್ಮ ರೈತರದ್ದು ಏನೈತಿ ಅಷ್ಟು ಮಾಡ್ತೀವಿ. ಈಗ ಕೂಲಿ ಜೊತೆ ಆಡುಗಳನ್ನು ಸಾಕೋದು, ಕುರಿ ಸಾಕೋದು, ಕೋಳಿ ಸಾಕೋದು ಇಂಥವೆಲ್ಲ ಮಾಡೋದ್ರಿಂದ ನಿಮ್ಗೆ ಆರ್ಥಿಕವಾಗಿ ಹಣ ಬರ್ತದೆ, ಅಂಥವೆಲ್ಲ ಮಾಡ್ತಾ ಇದ್ದೀರಿ? ನಾವು ಮಾಡಿದ್ದಿಲ್ರಿ. ಅದು ಮಾಡಿಲ್ಲ. ಯಾಕೋ ಕುರಿ, ಈಗ ಕೂಲಿ ಕೆಲಸದ ಜೊತೆ ಒಂದೆರಡು ಆಡುಗಳನ್ನ ಅಥವಾ ಕುರಿಗಳನ್ನ ಅಥವಾ ಮನೆಯಲ್ಲಿ ಕೋಳಿಗಳನ್ನ ಇಂಥವೆಲ್ಲ ಸಾಕ್ಬೇಕು. ಇದ್ರ ಮಾಡ್ತೀವ್ರಿ, ಇಲ್ದು ಎಲ್ಲಿ ಮಾಡಿ ದುಡ್ದು ಹೊಟ್ಟಿ ಬದುಕಾಕೆ ಸಾಕ್ರಿ. ಮೊದ್ಲಿದ್ ಇದ್ರ ಏನೇನು ಮಾಡ್ತೀವ್ರಿ? ಈಗ ಹೊಟ್ಟಿ ಬದುಕಾಕ ಮಕ್ಕಳಿಗೆ ಬದುಕಾಕ ರಗ್ಗಡ ಆಗೈತಿ ಬಾಳೆ. ಈಗ ಹಳ್ಳಿಯೊಳಗ ಗುಂಪುಗಳನ್ನು ಮಾಡ್ಕೊಂಡಿದ್ದಾರೆ, ಹೆಣ್ಮಕ್ಳು ಗುಂಪುಗಳನ್ನು ಮಾಡ್ಕೊಂಡು ಉಳಿತಾಯ ಮಾಡ್ತಕ್ಕಂಥದ್ದು ಮಾಡ್ತಾ ಇದಾರೆ. ನಿಮ್ಮಲ್ಲಿ ತಾಂಡದಲ್ಲೆಲ್ಲ ಮಾಡ್ಕೊಂಡಿರಿ? ಮಾಡ್ಕೊಂಡಾರ್ರಿ, ಮಾಡ್ಕೊಂಡ. ನೀವು ಮಾಡಿಲ್ಲ, ಉಳಿತಾಯ ಮಾಡ್ತಾ ಇಲ್ಲ? ನಾವು ಮಾಡಿದಿಲ್ಲ. ನಾನು ರಂಡಿ ಮುಂಡಿ ರೀ, 6 ಮಂದಿ ಹೆಣ್ಮಕ್ಕಳು, ಒಬ್ಬ ಗಣಮಗ, 5 ಮಂದಿ ಮೊಮ್ಮಕ್ಕಳು ರೀ. ಮತ್ತೆ ಎಲ್ಲರೂ ಹೇಗೆ ಎಲ್ಲರೂ ದುಡಿಯೋರು? ಮನೆಯಲ್ಲಿ ಎಷ್ಟು ಮಂದಿ ದುಡಿತೀರಿ ಕೆಲಸ ಮಾಡಿ? ನಾವು ಒಬ್ಬನೇ ಮಗ, ನಾ ಒಬ್ಬ ಹಾಕಿರಿ. ಸಣ್ಣ ಸಣ್ಣ ಮೊಮ್ಮಕ್ಕಳದಾರ. ಮತ್ತೇನು ಭೂಮಿ ಅದು ಇದೆಯಾ? ಭೂಮಿ ಐತಿರಿ, ಬೀಳು ಬಿದ್ದೈತಿ, ಒಂದ್ 2 ಎಕರೆ ಐತಿರಿ. ಯಾಕೆ ಏನು ಹಾಕಿಲ್ವಾ? ಹಾಕೋದಿಲ್ಲ, ನೀರು ಇಲ್ಲ ರೀ, ಹಾಕಿಲ್ಲ. ಮಳೆ ಆದ್ರೆ ಏನು ಬೆಳಿತೀರಿ? ಚಜ್ಜಿ ನೆಲ್ಲ ಬೆಳಿತೀನಿ. ಈಗ ನಿಮ್ದು ದುಡುಕಿ ಮೇಲೆನ ಜೀವನ ಸಾಕ್ಬೇಕು? ಸಾಕ್ಬೇಕು ರೀ, ನಮ್ಮ ಬದುಕದು ಜೀವನ ಮೇಲೇನೆ ರೀ. ಎಷ್ಟು ಮಂದಿ ದುಡಿತೀರಿ ಮನೆಯೊಳಗೆ? ನಮ್ಮ ಮನೆಯೊಳಗೆ ನಾ ಒಬ್ಬಾಕಿ, ನನ್ನ ಮಗ ಒಬ್ಬ. ಮಗ ಏನು ಕೆಲಸ ಮಾಡ್ತಾನೆ ದುಡಿಯಕ್ಕೆ? ಗಾಯಿದೆ ಪೂನಕ್ಕೆ ಹೋಗ್ಯಾದ, ಹೋಗಿದ್ದಾಗದ ಮಾಡದ ಕೂಲಿಯಾರು. ಪೂನಾದಲ್ಲಿ ಎಷ್ಟು ಕೊಡ್ತಾರಂತ ಪಗಾರ ದಿವಸ ಅಲ್ಲಿ ಎಷ್ಟು ಸಿಗ್ತದೆ ಅವ್ಗೆ? 300 ರೀ. ಅಂದ್ರೆ ಅಲ್ಲೇ ವರ್ಷಗಂಟ್ಲೆ ಅಲ್ಲೇ ಇರ್ತಾನ, ಬರೋದು ಹೋಗೋದು ಮಾಡ್ತಿರ್ತಾನ? ಬರೋದು ಹೋಗೋದು ಮಾಡ್ತಾನೆ. ಯಾವಾಗ ಎಷ್ಟೆಷ್ಟು ತಿಂಗಳು ಇರ್ತಾನೆ? ಈಗ ಒಂದು ವರ್ಷ ಹೋದ ಅಂದ್ರೆ 4 ತಿಂಗಳಿಗೆ, 3 ತಿಂಗಳಿಗೆ, 5 ತಿಂಗಳಿಗೆ, ತಮ್ಗೆ ಹೆಂಗ ಟೈಮ್ ಬೀಳ್ತೈತೆ ಹಂಗೆ ಬರ್ತಾರ್ರಿ. ಈಗ ನಿಮ್ಮ ಕೆಸರಟ್ಟಿ ತಾಂಡ ಅಂದ್ರಲ್ಲ, ಕೆಸರಟ್ಟಿ ತಾಂಡದಲ್ಲಿ ಕುಡಿ ನೀರಿಂದ ಅನುಕೂಲ ಮತ್ತೆ ಹೇಗಿದೆ ಅಮ್ಮ? ಅಲ್ಲೆಲ್ಲ ಚೆನ್ನಾಗಿದೆ ತಾಂಡ ನಿಮ್ದು? ಎಲ್ಲ ಒಟ್ಟೈತ್ರಿ. ಬಸ್ಸಿನ ಅನುಕೂಲ ಅದು ಬರ್ತದೆ? ಬಸ್ ಅದು ಬರ್ತದಲ್ಲ, ಬಸ್ ಆಗಿ ಇಲ್ಲಿ ಎರಡು ಬೈಕರ ಆಸಿಗೆ ಇಳಿಬೇಕು ರೀ. ಊರಲ್ಲಿ ಏನಾದ್ರೂ ದಿನಸ ಅಂಗಡಿ ಕಾಯಿಪಲ್ಯ ಅವೆಲ್ಲ ಬೇಕಾದ್ರೆ ಊರಲ್ಲಿ ಸಿಗ್ತದೆ ನಿಮ್ಮ ತಾಂಡದಲ್ಲಿ ಅಥವಾ ನೀವು ಇದಕ್ಕೆ ಬರ್ತೀವಿ? ಇಲ್ಲ ರೀ, ಇಲ್ಲ ರೀ, ಇಲ್ಲ ರೀ. ಯಾವ ನಿಂಗ್ಸ್ರಿಗೆ ಹೋಗ್ಬೇಕು ರೀ ಸಂತೆ ಸಣೆ ಯಾರು? ದವಾಖಾನೆ ಅದು ಏನಾದ್ರೂ ಕಾಯಿಲೆ ಬಂತಂದ್ರೆ ಅಲ್ಲೇ ಸರ್ ನಿಂಗ್ಸ್ರಿಗೆ ಹೋಗಿ. ಡಾಕ್ಟರ್ ಅದು ಯಾರು ಬರ್ತಿರ್ತಾರ ಅಲ್ಲಿ? ಸುಮ್ಮನೆ ಅವು ಯಾವಾಗ ಒಂದೊಂದು ದಿವಸ ತಮ್ಮೇನೇನು ನೌಕರಿ ಆಗದ ಅವ್ರು ಬಂದ ಕೈಸಿ ಹೋಗ್ತಾರೆ, ಅಡ್ಡಾಡಿ ಹೋಗ್ತಾರೆ. ಊರಲ್ಲಿ ಏನು ಎಲ್ಲರೂ ಪೈಖಾನೆ ಅದು ಮಾಡ್ಕೊಳಕ್ ಮುಂದೆ ಬರ್ತಾ ಇದ್ದಾರೆ? ಪೈಖಾನೆ ಸ್ವಚ್ಛ ಶೌಚಾಲಯಗಳನ್ನು ಕಟ್ಟಿಸ್ಕೊಳ್ಳಿಕ್ಕೆ ಆಗ್ಯಾವ ರೀ? ಪಂಚಾಯತಿಯಿಂದ ಅಲ್ಲೆಲ್ಲೇ ಕಟ್ಟಿಸ್ಕೊಡ್ತಾ ಇದ್ರೆ ಎಲ್ಲ ತಾಂಡದಲ್ಲಿ ಕಟ್ಟಿಸ್ಕೊಳಕತ್ತಾರ ಈಗ ನಿಮ್ಮಲ್ಲಿ? ಈಗ ಆಗ್ತಾವ್ರಿ. ನಿನ್ನ ಹೆಸರು ಏನಮ್ಮ? ನಿನ್ನ ಹೆಸರು ಶಿವಮ್ಮ. ನೀವು ಮನೆಯಲ್ಲಿ ಎಷ್ಟು ಮಂದಿ ಕೆಲಸ ಮಾಡ್ತಾ ಇದ್ದೀರಿ? ದುಡಿಯವ್ರು ಎಷ್ಟು ಮಂದಿ ಇದೀರಮ್ಮ? ದುಡಾ ಒಬ್ಬ ಮಗ ಅದಾನ, 4 ಮಂದಿ ಹೆಣ್ಮಕ್ಳು ಆದ್ರೆ ಸಣ್ಣರು ಅದಾರ ರೀ ಅವರು. ಒಬ್ಬ ತಗಂಡ್ ಮಗ, ದೊಡ್ಡ ತನ ನಾನು ಒಬ್ಬಕ್ಕಿ ರೀ. ದುಡಿಯೋರು ಒಬ್ಬರು ದುಡುಕಿ ಮೇಲೆ ಎಲ್ಲರದು ಜೀವನ ನಡೀತಾ ಇದೆ, ಒಬ್ಬರೇ ದುಡಿಬೇಕಾ? ಮನೆಯಲ್ಲಿ ಎಷ್ಟು ಮಂದಿ ಅಂದ್ರೆ ಇನ್ನೊಬ್ರು ದುಡಿತಾರೆ? ನಿಮ್ಮ ಮಗನ ದುಡಿತಾನ? ಮಗನ ದುಡಿತಾನೆ, ಪೂನಾಗ ಹೋಗಿ ಅನ್ರಿ. ಅಂದ್ರೆ ನಿಮ್ ತಾಂಡದಲ್ಲಿ ಎಲ್ಲರೂ ಪೂನಾಗ ಹೋಗ್ತಾರೆ? ಹಾ, ಪೂನಾಗ ಹೋಗ್ತಾರ್ರಿ. ಒಬ್ರೊಬ್ರು ಇಲ್ಲಿ ಇರ್ತಾರೆ, ಒಬ್ರೊಬ್ರು ಅಲ್ಲಿ ಹೋಗ್ತಾರೆ. ಮತ್ತೆ ಏನ್ ಮಾಡ್ಬೇಕು, ಇಲ್ಲಿ ಕೂಲಿ ಇಷ್ಟ ಆಗಾಗಿಲ್ಲ ಅಷ್ಟ. ಯಾವಾಗ ಒಂದ್ ದಿನ, 2 ದಿನ, 3 ದಿನ ಆಗ್ತಾವ್ರಿ. ಅಲ್ಲಮ್ಮ, ಈಗ ಅವ್ರು ಪೂನಾದಿಂದ ಬರುವಾಗ ಎಷ್ಟು ರೊಕ್ಕ ಅಂದ್ರೆ ಎಷ್ಟು ತಿಂಗಳು ರೊಕ್ಕ ಅದು ಏನು ಉಳಿಸ್ಕೊಂಡ್ ಬರ್ತಾರೋ ಎಲ್ಲ ಖರ್ಚು ಆಗಿರ್ತಾವ ಹೆಂಗ ಮತ್ತಲ್ಲಿ? ದುಡ್ಕೊಂಡ್ ಬರ್ತಾರ್ರಿ. ಒಂದು 30,000, 40,000, 20,000. ಇಲ್ಲ ಅಂದ್ರೆ ಮಳಿ ಅಲ್ಲಿ ಕೆಲ್ಸ ಹತ್ತಿಲ್ಲ, ಮಳಿ ಇತ್ತಿದ್ರೆ ಕೆಲ್ಸ ಹತ್ತಾಗಿಲ್ಲ, ಹಂಗೆ ಖಾಲಿ ದುಡದೆ. ಅಲ್ಲಿ ಅವ್ರು ಊಟದ್ದಾಯ್ತು, ಇರ್ಲಿ ಅಲ್ಲಿ ಇರ್ಲಾಕ ವ್ಯವಸ್ಥೆಗಳು ಹೆಂಗ ಮತ್ತಲ್ಲ ಹೆಂಗಿರ್ತಾರ ಅವ್ರೆಲ್ಲ? ಅವ್ರ ಕಂಪನಿದಾಗ ರೂಮ್ ಕೊಡ್ತಾರ್ರಿ. ಲೈಟ್ ಫೈಟ್ ನೀರ್ ಪೀರ್ ಎಲ್ಲ ರೂಮ್ ಫೂಮ್ ಕೊಡ್ತಾರ ಅಲ್ಲಿ, ಚಲೋ ಐತ್ರಿ ಅಲ್ಲಿ, ದುಡಿತಾರ ಅವರು. ಭೀಮಮ್ಮ, ಈಗ ಹಿಂದಕ್ಕೆಲ್ಲ ಹೆಂಗಿತ್ತು ಪರಿಸ್ಥಿತಿ, ಈಗೇನು ಚಲೋ ಆಗಿದೆ ಅಂತೀರಿ? ಲಂಬಾಣಿ ಜನದ ಪರಿಸ್ಥಿತಿ ಈಗ ಸುಧಾರಣೆ, ಸರ್ಕಾರ ಸಾಕಷ್ಟು ಯೋಜನೆ ತರ್ತಾ ಇದೆ, ಜನರಿಗೆಲ್ಲ ಸೌಲಭ್ಯ ಕೊಡ್ತಾ ಇದೆ, ಹಿಂದಕ್ಕೆ ನೀ ಸಣ್ಣಾಕಿದ್ದಾಗಿದ್ದು ಈಗಿದ್ದ ಪರಿಸ್ಥಿತಿ ಹೆಂಗ ಅನಿಸೋದು? ಈಗ ಬೇಸಿರಿಗೆ ಹಂಗೆ ಮೊದ್ಲಿನ ಸುಖ ಅದ, ಈಗಲ್ದು ಬೇಸಿಲ್ಲ ರೀ. ಅಲ್ಲ, ಮೊದಲಿನ ಕಾಲಗಳು ಚಲೋ ಅಂತೀವೋ, ಈಗಿಂದ ಚಲೋ ಐತೆ ಅಂತೀವಿ, ಹೆಂಗ ನಿನ್ ಮತ್ತೆ? ಈಗಿಂದ ಚಲೋ ರೀ, ಮಳೆಗಾಲ ಇದ್ರೆ ಎಲ್ಲ ಅವ್ರು ಚಲೋ. ಮಳೆಗಾಲಲ್ಲಿ ಇದೆ ಎಲ್ಲ ಭಾಳ ಕೂರಿ ದಾನ ಬದಕ ಇರ್ತಾ ಮನುಷ್ಯರ ನಾವು ಇರ್ತೀವನ್ರಿ. ಮತ್ತೆ ಈಗ ನೀವೆಲ್ಲ ಕೊಂಡ್ಕೊಂಡ ತಿನ್ಬೇಕು, ಏನು ಬೆಳೆಯಂಗಿಲ್ಲ ನೀವು? ಎಲ್ಲ ಒಟ್ಕೊಂಡ್ಕೊಂಡೆ ತಿನ್ಬೇಕು ರೀ, ಎಲ್ಲ ಪ್ರತಿಯೊಂದು. ಕಾಳು ಕೊಂಡ್ಕೊಂಡು ತಿನ್ಬೇಕು, ನಾವು ಏನು ನಮ್ಮ ಜೀವನಕ್ಕೆ ಏನು ಬಗಾದ ಕೊಂಡ್ಕೊಂಡು ತಿನ್ಬೇಕು ರೀ. ಕೂಲಿ ಪ್ರತಿ ವರ್ಷ ನೀವು ಇಲ್ಲಿ ದುಡಿಯಾಕ ಬರ್ತಿರಲ್ಲ, ಕೂಲಿ ಸಿಗ್ತಾವ ನಿಮ್ಗೆ? ವರ್ಷ ಗಂಟ್ಲೆ ಕೂಲಿ ಸಿಗ್ತದ ಇಲ್ಲಿ, ಕೆಲಸ ಸಿಗ್ತದ? ತಮ್ಮ ಕೆಲಸ ಇದ್ರೆ ಹಚ್ತಾರ ರೀ, ಕೆಲಸ ಇದ್ದಾರು ಇಲ್ಲ ಅಂತಾರ. ಮತ್ತೆ ಕೆಲಸ ಇಲ್ಲ ಅಂದ್ರೆ ಏನ್ ಮಾಡ್ತೀರ ಅವಾಗ? ಅವಾಗ ಏನ್ ಮಾಡ್ ಯಾರು ನಿಮ್ಮಂತ ಅವ್ರ ಕರೆ ಅವ್ರ ಹೋಗ್ಬೇಕು, ಇಲ್ಲ ಅಂದ್ರೆ ಬಿಟ್ಟು ಬಿಡೋಕ್. ಈಗ ದೇವಮ್ಮ ಅವ್ರೆ, ಈಗ ಮೊದಲ ಹೆಂಗಿತ್ತು ಒಕ್ಕಲ್ತನ, ಮತ್ತೆ ನಿಮ್ಮ ಆರ್ಥಿಕ ವ್ಯವಸ್ಥೆ ಈಗ ಹೆಂಗದ, ಸುಧಾರಿಸ್ತದ ಅಂತ ಹೇಳಿರಿ? ಮೊದಲ ಇದ್ದೀವ್ರಿ, 2 ರೂಪಾಯಿ ದುಡ್ದಿವ್ ಅಂದ್ರೆ ಬೇಕಾದಂಗೆ ಇದ್ದೀವ್ರಿ, ಸಸ್ತಾ ಕಾಲ. ಈಗ 100 ರೂಪಾಯಿ ಲೋಟ್ 10 ರೂಪಾಯಿಗೆ ನಡೀತೈತ್ರಿ. ಆವಾಗ 10 ರೂಪಾಯಿ ಆದ್ರೆ 1,000 ರೂಪಾಯಿ ಹತ್ತಿತ್ತ ನಮ್ಗೆ. ಆವಾಗ ರೊಕ್ಕ ಕಡಿಮೆ ಇತ್ತು, ಬೆಳೆ ಗುಣ ಇದ್ದಿದ್ದೀವಿ. ಈಗ ಎಷ್ಟು ಏನು ಕಾಣಾಗಿಲ್ಲ, 100 ರೂಪಾಯಿ ಮುರ್ಸಿದ್ರೆ 10 ರೂಪಾಯಿ ಮುರ್ಸ್ದಂಗೆ ಆತೈತ್ರಿ. ಈಗ ತುಟ್ಟಿ ಕಾಲ, ಯಾವತ್ತು ಸಸ್ತಾ ಇಲ್ಲ. ಈಗ ಏನು ತಂದಿದ್ದು ಎಲ್ಲ ಕೊಂಡ ತರಬೇಕು ರೀ. 100 ರೂಪಾಯಿ ಸೇರ್ ಬೇಳೆ, ಒಂದ್ ದಿವಸ ದುಡ್ದ್ರ 1 ಸೇರ್ ಬೇಳೆ ಬರ್ತೈತೆ, ಒಂದ್ ದಿವಸ ದುಡ್ದ್ರ 1 ಕಿಲೋ ಮೆಣಸ್ಕಾಯಿ ಬರ್ತೈತೆ. ಖರ್ಚಿನ ಮನ್ಯಾಗ ಆಗಾಗಿಲ್ರಿ, ಎಲ್ಲ ತಿಪ್ಪಲ. ಮೊದಲ್ದ ಕಾಲ ಬೇಸಿತ್ರಿ, ಈಗಿನ ಕಾಲ ಏನ್ ನನ್ಗೆ ಚಂದ ಕಾಣಾಗಿಲ್ಲ. ಮೊದಲ ಒಬ್ರು ದುಡ್ದ್ರ 4 ಮಂದಿ ಉಣ್ತಿದ್ರ, ಈಗ 10 ಮಂದಿ ದುಡ್ದ್ರ 4 ಮಂದಿ ಉಣದಾಗಿಲ್ರಿ. ಕೇಳಿದ್ರಲ್ಲ ಇಲ್ಲಿವರೆಗೂ ಲಿಂಗಸ್ಕೂರು ತಾಲೂಕಿನ ಕೆಸರಟ್ಟಿ ತಾಂಡದ ರೈತ ಮಹಿಳೆಯರ ಕೆಲವೊಂದು ಅನುಭವಗಳನ್ನು. ಇವರು ಹೇಳುವ ಹಾಗೆ ಗ್ರಾಮದಲ್ಲಿ ಇನ್ನೂ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಇನ್ನೂ ಹಲವಾರು ಸುಧಾರಣೆಗಳಾಗಬೇಕಾಗಿದೆ. ಸ್ವಚ್ಛತೆಗೆ ಸಂಬಂಧಪಟ್ಟಂತೆ, ಆರ್ಥಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಈ ಒಂದು ತಾಂಡಗಳಲ್ಲಿ ಆಗಬೇಕು. ಶೈಕ್ಷಣಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕ ತಿಳುವಳಿಕೆ ಕಾರ್ಯಕ್ರಮಗಳಾಗಿರ್ಬೋದು, ಅಂದಾಗ ಮಾತ್ರ ಈ ಒಂದು ತಾಂಡಗಳ ಒಂದು ಸ್ಥಿತಿ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇದೆ. ಸರ್ಕಾರ ಈ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ತಂದರೂ ಕೂಡ ಅವುಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತಹ ಒಂದು ದಕ್ಷತೆಯನ್ನು ಹಾಗೂ ನಡೆಯನ್ನು ತೋರಿಸಬೇಕಾಗಿದೆ. ಇಲ್ಲಿವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ ಎಲ್ಲ ರೈತ ಮಹಿಳೆಯರಿಗೂ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರ. ಲಿಂಗಸ್ಕೂರು ತಾಲೂಕಿನ ಕೆಸರಟ್ಟೆ ತಾಂಡ ರೈತ ಮಹಿಳೆಯರಾದ ಮೋತಿಬಾಯಿ ಮತ್ತು ದೇವಮ್ಮ ಅವರ ಕೃಷಿ ಅನುಭವಗಳನ್ನು ಮತ್ತು ಲಂಬಾಣಿ ಹಾಡುಗಳನ್ನು ಕೇಳಿದ್ರಿ. ರೈತ ಬಂದವರ ಈಗ ಒಂದು ವಾಣಿಜ್ಯ ಪ್ರಕಟಣೆ. ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಂಧವರೇ, ಈಗ ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆಯ ದಾಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿವೆ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆಯ ದಾಣೆ ಕಡಲೆಕಾಳು ಜವಾರಿ ಕನಿಷ್ಠ 3,950 ರೂಪಾಯಿಗಳಿಂದ ಗರಿಷ್ಠ 4,811 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 7,200 ರೂಪಾಯಿಗಳಿಂದ 8,150 ರೂಪಾಯಿಗಳು. ಅಲಸಂದಿ 4,005 ರೂಪಾಯಿಗಳಿಂದ 6,429 ರೂಪಾಯಿಗಳು. ಶೇಂಗಾ ಗುಂಗ್ರಿ 3,456 ರೂಪಾಯಿಗಳಿಂದ 7,038 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 2,323 ರೂಪಾಯಿಗಳಿಂದ 2,531 ರೂಪಾಯಿಗಳು. ಕುಸುಬೆ 4,009 ರೂಪಾಯಿಗಳಿಂದ 4,429 ರೂಪಾಯಿಗಳು. ಕೆಂಪು ತೊಗರಿ 4,005 ರೂಪಾಯಿಗಳಿಂದ 8,256 ರೂಪಾಯಿಗಳು. ಬಿಳಿ ತೊಗರಿ ಕನಿಷ್ಠ 7,409 ರೂಪಾಯಿಗಳಿಂದ ಗರಿಷ್ಠ 7,425 ರೂಪಾಯಿಗಳು. ರೈತಪ್ಪನವರ ಈಗ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಭತ್ತ ಸೋನಾ ಮಸೂರಿ ಕನಿಷ್ಠ 2,560 ರೂಪಾಯಿಗಳಿಂದ ಗರಿಷ್ಠ 2,580 ರೂಪಾಯಿಗಳು. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಭತ್ತ ಹಳೆ ಸೋನಾ ಮಸೂರಿ 2,550 ರೂಪಾಯಿಗಳಿಂದ ಗರಿಷ್ಠ 3,100 ರೂಪಾಯಿಗಳು. ರೈತ ಬಾಂಧವರೇ, ಇದುವರೆಗೆ ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಇಂದಿನ ಪೇಟೆ ಧಾರಣೆಯನ್ನು ಕೇಳಿದಿರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023ರವರೆಗೆ ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800180150551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಾಂಧವರ ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳು. ಮೊದಲಿಗೆ ಹವಾಮಾನ ವರದಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಾಳೆ ಬುಧವಾರ 7/3/2021 ಯಾವುದೇ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿಲ್ಲ. ಉಷ್ಣಾಂಶ ಗರಿಷ್ಠ 37 ಡಿಗ್ರಿ ಸೆಂಟಿಗ್ರೇಡ್ನಿಂದ ಕನಿಷ್ಠ 20 ಡಿಗ್ರಿ ಸೆಂಟಿಗ್ರೇಡ್ನರ ವರೆಗೆ ಇರುವ ಮುನ್ಸೂಚನೆಯನ್ನು ನೀಡಲಾಗಿದೆ. ಹಾಗೆ ಆರ್ದ್ರತೆಯ ಪ್ರಮಾಣ ಗರಿಷ್ಠ 30%ದಿಂದ ಕನಿಷ್ಠ 11%ದಷ್ಟು ಇರುವ ಮುನ್ಸೂಚನೆಯನ್ನು ನೀಡಲಾಗಿದೆ ಮತ್ತು ಗಾಳಿಯ ವೇಗ ಪ್ರತಿ ಗಂಟೆಗೆ 15 ಕಿಲೋಮೀಟರ್ನಷ್ಟು ಬೀಸುವ ಮುನ್ಸೂಚನೆ ನೀಡಲಾಗಿದೆ. ಇದಾಗಿತ್ತು ರೈತ ಬಾಂಧವರೇ ಹವಾಮಾನ ವರದಿ. ಈಗ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಕಲ್ಲಂಗಡಿ ಬೆಳೆದಿರತಕ್ಕಂಥ ರೈತ ಬಾಂಧವರು, ಬಿಸಿಲು ಹೆಚ್ಚಾಗುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಗಟ್ಟಲು ಬೋರಾನ್ 5%ದಷ್ಟು ಹಣ್ಣಿನ ಮೇಲೆ ಸಿಂಪಡಿಸಬೇಕು. ಹಾಗೆ ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಮತ್ತು ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆ ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಈಗ ಸೂರ್ಯಕಾಂತಿ ಬೆಳೆದಿರತಕ್ಕಂಥ ರೈತ ಬಾಂಧವರು, ಸೂರ್ಯಕಾಂತಿಯಲ್ಲಿ ಅಲ್ಟೆನೇರಿಯಾ ಅಂಗಮಾರಿ ರೋಗದ ಹತೋಟಿಗಾಗಿ 2 ಗ್ರಾಂ ಮೈಕೋಜೆಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೊನೋಜಾಲ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಹಾಗೆ ಸೂರ್ಯಕಾಂತಿ ಬೆಳೆದಿರತಕ್ಕಂಥ ರೈತ ಬಾಂಧವರು, ಬೂದು ರೋಗ ಹತೋಟಿಗೆ 1 ml ಡೈಫೆನಕೊನೋಜಾಲ್ 25 EC ಅಥವಾ 0.5 ಗ್ರಾಂ ಮೈಕ್ಲೋಬಿಟಿನಾಲ್ 10 WP ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಮಾವಿನ ಬೆಳೆ ಬೆಳೆದಿರತಕ್ಕಂಥ ರೈತ ಬಾಂಧವರು, ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರುಣಿಸಬೇಕು. ಈಗ ಜಾನುವಾರು ಸಾಕಾಣಿಕೆ ಮಾಡುತ್ತಿರುವ ರೈತ ಬಾಂಧವರು, ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನು ರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರ ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ರೈತ ಬಾಂಧವರು ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗುವಂತಾಗುತ್ತದೆ. ರೈತ ಬಾಂಧವರೇ, ಇದಾಗಿತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳು. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಇನ್ 10 ನಿಮಿಷದಲ್ಲಿ ಮೂವಿ ಶುರು ಆಗುತ್ತೆ, ಈ ಸಲನು ಮೂವಿ ಸ್ಟಾರ್ಟಿಂಗ್ ಮಿಸ್. 5 ನಿಮಿಷದಲ್ಲಿ ನಿನ್ನ ಮಾಲ್ ಹತ್ರ ಡ್ರಾಪ್ ಮಾಡ್ಬಿಡ್ತೀನಿ, ನೋಡ್ತಾ ಇರು. ಅಯ್ಯೋ, ಇದೇನು ಸಿಟಿಲಿ ಇಷ್ಟು ಸ್ಪೀಡ್ ಆಗಿ ಕಾರ್ ಓಡಿಸ್ತೀಯಾ? ಏಯ್, ಬಸ್ ಇದೆ ಮುಂದೆ. ಅಯ್ಯೋ, ಲೆಫ್ಟ್ ಇಂದ ಹೋಗ್ಬೇಡ, ನಿಧಾನ ನಿಧಾನ. ನೀ ಸುಮ್ನೆ ಕುತ್ಕೋ, ಡೋಂಟ್ ವರಿ. ಈಗ ನೋಡು ಹೇಗ್ ಓವರ್ಟೇಕ್ ಮಾಡ್ತೀನಿ ಆ ಬಸ್ ನ ಅಂತ. ಅತಿ ವೇಗ ಅಪಘಾತಕ್ಕೆ ಕಾರಣ. ವಾಹನಗಳನ್ನು ಎಡಭಾಗದಿಂದ ಓವರ್ಟೇಕ್ ಮಾಡದಿರಿ. ಮರೆಯದೆ ಇಂಡಿಕೇಟರ್ ಬಳಸಿ. ಕನ್ನಡಿಯ ಮೂಲಕ ಬೇರೆ ವಾಹನಗಳು ಮುನ್ನುಗ್ಗುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ರೈತ ಬಾಂಧವರ ಈಗ ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಯುತ್ತಾ, ರಾಯಚೂರು ತಾಲೂಕಿನ ಉಪ್ರಾಳ್ ಗ್ರಾಮದ ಕರಿಯಪ್ಪ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳೋಣ. ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಸಾಯದ ಮುಂದ ಸತ್ತು ಸಂಗತಿ ಸಾಧನೆ ಅಲ್ಲಣ್ಣ, ಸತ್ತು ಹೋದವರ ಗೊತ್ತು ಹೇಳಿದವ ಸತ್ತಿರುತಿಯದಣ್ಣ, ಅಣ್ಣ ಸತ್ತಿರುತಿಯಣ್ಣ. ಏ ಸಾಯದ ಮುಂದೆ ಸತ್ತು ಸಂಗತಿಯ ಸಾಧನೆ ಅಲ್ಲಣ್ಣ, ಸಾಧನೆ ಅಲ್ಲಣ್ಣ. ಸತ್ತು ಹೋದವರ ಗೊತ್ತು ಹೇಳಿದವ ಸತ್ತಿರುತಿಯದಣ್ಣ, ಅಣ್ಣ ಸತ್ತಿರುತಿಯದಣ್ಣ. ಮುದ್ರೆಯಿಂದ ಈ ಮೂಲ ದೊರೆಯದು ಮೋಸವಾದಿತಣ್ಣ, ಭದ್ರವಾದ ಪ್ರಭು ಮಾರ್ಗದವರಿಗೆ ಬಯಲಾಗಿವದಣ್ಣ. ಮುದ್ರೆಯಿಂದ ಈ ಮೂಲ ದೊರೆಯದು ಮೋಸವಾದಿತಣ್ಣ, ಮಾರ್ಗದವರಿಗೆ ಬಯಲಾಗಿವದಣ್ಣ. ಮಾರ್ಗದವರಿಗೆ ಬಯಲಾಗಿವದಣ್ಣ, ಭದ್ರವಾದ ಪ್ರಭು ಮಾರ್ಗದವರಿಗೆ ಬಯಲಾಗಿವದಣ್ಣ, ಅಣ್ಣ ಬಯಲಾಗಿವದಣ್ಣ. ಯೋಗಿಗಳಲ್ಲಣ್ಣ, ಮೂಗು ಕಿಡಿದು ಸಂಧ್ಯಾ ಗಪ ಚಪ ತಪ ಭವ ಮಸ್ತರವಣ್ಣ, ಯೋಗ್ಯ ಸಾಧಕರು ವ್ಯರ್ಥವಾಗುವರು ಯೋಗಿಗಳಲ್ಲಣ್ಣ, ಜಪ ತಪ ಭವಮಸ್ತರವಣ್ಣ, ಅಣ್ಣ ಭವಮಸ್ತರವಣ್ಣ. ಸಾಯದ ಮುಂದೆ ಸತ್ತು ಕಚ್ಚ ಸಾಧನೆ ಅಲ್ಲಣ್ಣ, ಸಾಧನೆ ಅಲ್ಲಣ್ಣ. ಸತ್ತು ಹೋದವರ ಗೊತ್ತು ಹೇಳಿದವ ಸತ್ಯರುತಿಯಣ್ಣ, ಅಣ್ಣ ಸತ್ಯರುತಿಯಣ್ಣ. ನಾಸಿಕ ಶ್ವಾಸವು ಏಸಾಯ್ ತಂಬದು ಕಾಶಿನ ಕಾಯರಣ್ಣ, ಆಶೆಯಿಂದ ಆಯೋಸು ಹೆಚ್ಚು ಪರು ಮೋಸಗಾರರನ್ನ, ನಾಸಿಕ ಶಾಸವು ಏಸಾಯ್ ತಂಬದು ಕಾಶಿನ ಕಾಯರಣ್ಣ, ನಾಸಿಕ ಶಾಸವು ಏಸಾಯ್ ತಂಬದು ಕಾಶಿನ ಕಾಯರಣ್ಣ, ಆಶೆಯಿಂದ ಆಯೋಸು ಹೆಚ್ಚು ಪರು ಮೋಸಗಾರರಣ್ಣ, ಯೋಸು ಪರು ಮೋಸಗಾರರಣ್ಣ, ಅಣ್ಣ ಮೋಸಗಾರರಣ್ಣ. ಸಾಯದ ಮುಂದೆ ಸತ್ತೋಸ ಕಚ್ಚ ಸಾಧನೆ ಅಲ್ಲಣ್ಣ, ಸಾಧನೆ ಅಲ್ಲಣ್ಣ. ಸತ್ತು ಹೋದವರ ಗೊತ್ತು ಹೇಳಿದವ ಸತ್ಯ ರುಚಿಯಲ್ಲಣ್ಣ, ಜದಿ ನಿತ್ಯ ಕಂಡಿತೆಂಬು ನೀಚರು ನೋಡಣ್ಣ. ದಾದ್ರಿ ಪಶುವಿಗೆ ನೇತ್ರ ಉಂಟು ಆ ಸೂತ್ರ ವಾಯುತಣ್ಣ. ಲಕ್ಷದಿ ನಿತ್ಯ ಕಂಡಿತಂಬು ನೀಚರ ನೋಡಣ್ಣ. ನೇತ್ರ ಲಕ್ಷದಿ ನಿತ್ಯ ಕಂಡಿತಂಬು ನೀಚರ ನೋಡಣ್ಣ. ದಾತ್ರಿ ಪಶುವಿಗೆ ನೇತ್ರ ಉಂಟು ಆ ಸೂತ್ರವಾಯಿತಣ್ಣ. ದಾತ್ರಿ ಪಶುವಿಗೆ ನೇತ್ರ ಉಂಟು ಆ ಸೂತ್ರವಾಯಿತಣ್ಣ. ಅಣ್ಣ ಮಾರ್ಗವಿದು ಧನ್ಯರ ಪರಣ್ಣ. ಚಿನ್ನ ರಾಶಿ ಕಲಿ ಸಾಹೇಬು ಗುರುವಿನ ಸೇರಿ ರಚಿಯ ದಣ್ಣ. ನಿನ್ನೆ ತಿಳಿಪದಲ್ಲಿ ಎಣ್ಣ ಮಾರ್ಗವಿದು ಧನ್ಯರ ಪರಣ್ಣ. ಸಾಹೇಬು ಗುರುವಿನ ಸೇರಿ ರೀತಿಯದಣ್ಣ. ಚಿನ್ನ ರಾಶಿ ಕಲಿ ಸಾಹೇಬು ಗುರುವಿನ ಸೇರಿ ರೀತಿಯದಣ್ಣ. ಅಣ್ಣ ಸೇರಿ ರೀತಿಯದಣ್ಣ. ಮರಿಯಲಿ ಇಂತ ಗುರುವಿನ ಜಗದಂತರಾತ್ಮನ ಎಂತು ಮರಿಯಲಿಂತ ಗುರುವಿನ ಎಂತು ಮರಿಯಲಿ ಇಂತ ಗುರುವಿನ ಜಗದಂತರಾತ್ಮನ ಎಂತು ಮರಿಯಲಿ ಇಂತ ಗುರುವಿನ ಮಾಯ ರೈತ ಮರ್ಮ ಪ್ರಭುವಿನ ಮಧ್ಯಧಿಕ ದೇಶದ ಭವಶುದ್ಧ ಬ್ರಹ್ಮ ಪ್ರಿಯನ ರೈತ ಮರ್ಮ ಪ್ರಭುವೇನ ಮಧ್ಯಧಿಕ ದೇಶದ ಭಾವ ಶುದ್ಧ ಬ್ರಹ್ಮ ಪ್ರಿಯಾನ ಜಾವ ಬಿಡದೆ ಸೇವ ಜನರ ಜೀವನ್ಮುಕ್ತ ದೇವನಾಗಿ ಆ ಜಾವ ಬಿಡದೆ ಸೇವ ಜನರ ಜೀವನ್ಮುಕ್ತ ದೇವನಾಗಿ ಸಾಧವಿತ್ತ ಸಾವು ಇಲ್ಲದೆ ಬಿರುದನೆ ಒತ್ತ ಮರೆಯಲಿಂತ ಗುರುವೇನ ಜಗದಂತರಾತ್ಮನ ಎಂತು ಮರೆಯಲಿಂತ ಗುರುವೇನ ಜಮ ರೂಪ ಜಾಣ ದೇವಾನ ಜಗಮಿಕ್ಕು ಕಾಣುವನ ವಿಮಲ ಮಾನಸವಾಸನ ಆ ಜಮಾ